ಕಶ್ಚನ ಮರ್ತ್ಯಃ ನ ಜೀವತಿ, ಯಾವುದೇ ಮನುಷ್ಯನಾಗಲಿ ಪ್ರಾಣ ಅಪಾನಗಳಿಂದ ಮಾತ್ರ ಅವನು ಜೀವಂತ ಇರೋದಿಲ್ಲ. ನ ಪ್ರಾಣೇನ ಜೀವಂತಿ ನ ಅಪಾನೇನ ಜೀವಂತಿ. ಕಶ್ಚನ ಮನುಷ್ಯ ಮರ್ತ್ಯ, ಯಾವ ಮನುಷ್ಯನೇ ಆಗಲಿ, ಹೇ ನಚಿಕೇತ, ಇತರೇನದು ಜೀವಂತಿ, ಈ ಪ್ರಾಣ ಅಪಾನಗಳು ಇನ್ನೊಂದು ಏನನ್ನೋ ಅವಲಂಬಿಸಿವೆ, ಇನ್ನೊಂದು ಏನನ್ನೋ ಆಶ್ರಯಿಸಿವೆ. ಇತರೇಣ, ಇನ್ನೊಂದು ಏನನ್ನು ಆಶ್ರಯಿಸಿವೆ, ಯಾವುದರಲ್ಲಿ, ಏತಾ ಉಪಾಶ್ರಿತವು, ಏತವು ಉಪಾಶ್ರಿತವು, ಇವು ಎರಡೂ ಆಶ್ರಯವನ್ನು ಹೊಂದಿವೆಯು. ಇವೆರಡು ಅಂದರೆ ಯಾವುದು, ಪ್ರಾಣ ಅಪಾನ. ಪ್ರಾಣ ಅಪಾನಗಳಿಂದ ಮಾತ್ರ ಈ ಶರೀರ ಧರಿಸಿಲ್ಲ, ಇದು ನಿಂತಿಲ್ಲ. ಈ ಶರೀರ ಪ್ರಾಣ ಅಪಾನಗಳಿಂದ ಮಾತ್ರ ನಿಂತಿಲ್ಲ, ಈ ಪ್ರಾಣ ಅಪಾನಗಳು ಮತ್ತೆ ಏನನ್ನೋ ಆಶ್ರಯಿಸಿವೆ, ಅದರಿಂದಾಗಿ ಇದು ಜೀವಂತ ಇದೆ. ಅಕಸ್ಮಾತ್ತಾಗಿ ಇವು ಏನಾದರೂ ಒಂದಕ್ಕೊಂದು ಸಹಕರಿಸಿಕೊಂಡು, ಪ್ರಾಣ ಅಪಾನ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಹಕರಿಸಿಕೊಂಡು ಈ ಶರೀರವನ್ನು ಧರಿಸಿದ್ದರೆ ಅವು ಆ ಇನ್ನೊಂದೇನನ್ನು ಆಶ್ರಯಿಸಿವಲ್ಲ, ಅವನ ಭಯದಿಂದ, ಅವನ ಭಯದಿಂದ ಇವು ಸಂಹತವಾಗಿ ಕೆಲಸ ಮಾಡ್ತವೆ, ಕೂಡಿಕೊಂಡು ಕೆಲಸ ಮಾಡ್ತವೆ. ಹೀಗಾಗಿ ಲಾಜಿಕ್ ಏನಾಯ್ತು ನೋಡ್ರಿ, ಪ್ರಾಣ ಅಪಾನಗಳು ದೇಹವನ್ನು ಬಿಟ್ಟು ಹೋದಾಗ ದೇಹವು ಕಳಚಲ್ಪಡ್ತದೋ ಅಥವಾ ಅದು ಇನ್ನೊಂದು ಏನನ್ನು ಆಶ್ರಯಿಸಿದೆಯಲ್ಲ ಅದು ಹೊರಟು ಹೋದಾಗ ಈ ದೇಹ ಕಳಚುತ್ತದೋ, ಆಶ್ರಯವನ್ನು ಯಾವುದು ಕೊಟ್ಟಿದೆ ಅದು. ಆಶ್ಚರ್ಯ ಏನು ಅಂತಂದರೆ ಅದು ಹೋಗುವುದಿಲ್ಲ. ಪ್ರಾಣ ಅಪಾನಗಳು ನಿಂತು ಹೋಗ್ತವೆ, ಅದು ಹೋಗೋದು. ಶುದ್ಧ ಆತ್ಮ ಅಂದರೆ ಅದು ಬಂದಿಲ್ಲ, ಅದು ಹೋಗುವ ಅವಶ್ಯಕತೆ. ಜೀವಾತ್ಮ ಅಂತ ನೀವು ಕರೆದರೆ ಅಜ್ಞಾನ ಇರುವವರೆಗೂ ಅವನು ಶಾಶ್ವತವಾಗಿ ಇರೋವನೇ. ಅಜ್ಞಾನ ಜೀವಾತ್ಮ ಎಲ್ಲೋಗ್ಬೇಕಮ್ಮ, ಅಲ್ಲೇ ಇದ್ದಾನ. ಪ್ರಾಣಾಪಾನಗಳು ಹೋಗ್ಯಾವೆ, ಹೋಗ್ಲಿ ಬಿಡು, ಅಜ್ಞಾನ ಜೀವಾತ್ಮ ಅಲ್ಲೇ ಇದ್ದಾನೆ. ಅಜ್ಞಾನ ಹೋಗುವವರೆಗೂ ಅವನು ಹೋಗೋದಿಲ್ಲ. ಆತ್ಮ ಸರ್ವವ್ಯಾಪಕ ತತ್ವ, ಸಚ್ಚಿದಾನಂದ ಆತ್ಮ, ಬ್ರಹ್ಮ, ಇದು ಎಲ್ಲೆಲ್ಲಿ ವ್ಯಾಪ್ತವಾದದ್ದು, ಇದಕ್ಕೆ ಅಲಗಾಟ ಇಲ್ಲ, ಹೊಯ್ದಾಟ ಇಲ್ಲ, ಚಲನ ಇಲ್ಲ, ಇದು ಕೂಟಸ್ಥ ಆತ್ಮ, ಆದ್ದರಿಂದ ಇದು ಹೋಗೋದಿಲ್ಲ. ಈಗ ಹೇಳು, ದೇಹವನ್ನು ಬಿಟ್ಟು ಯಾವುದು ಹೋಗ್ತದೆ, ಪ್ರಾಣ ಅಪಾನಗಳು ಹೋಗ್ತಾವೆ ಅಷ್ಟು. ಅರ್ಥ ಆಗಲಿಲ್ಲ, ಸಾವು ಅಂದ್ರೇನು, ಈ ಶರೀರಕ್ಕೆ ಅಸೋಸಿಯೇಟೆಡ್ ಪ್ರಾಣ ಅಪಾನಗಳು, ಈ ಶರೀರಕ್ಕೆ ಯಾವ ಜೋಡಿಸಿಕೊಂಡಿವೆಯೋ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು ಅವು ನಿಂತು ಹೋಗ್ತವೆ. ಸೂಕ್ಷ್ಮ ಶರೀರದ ಪ್ರಾಣಾಪಾನ ಅಲ್ಲ, ಇದರಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಮೂರು ಕೋಶಗಳು ಕೂಡಿಕೊಂಡು ಸೂಕ್ಷ್ಮ ಶರೀರ ಆಗ್ತದೆ. ಅದು ಜೀವಾತ್ಮ, ಅದು ಒಂದೇ ಜೀವಾತ್ಮ ಅಲ್ಲ, ಕಾರಣ ಶರೀರವೂ ಜೀವಾತ್ಮ. ಜೀವಾತ್ಮ ಅಂದರೆ ಇವೆಲ್ಲ ಬರ್ತವೆ, ಆ ಜೀವಾತ್ಮನೂ ಹೋಗೋದಿಲ್ಲ. ಅಜ್ಞಾನ ಇರುವವರೆಗೂ ಅವನಿಗೆ ನಾಶ ಇಲ್ಲ. ಅದನ್ನ ಹೇಳಿದೆ, ಪ್ರಾಣ ಅಪಾನಗಳು ಹೋಗೋದು ಅಂದರೆ ಪ್ರಾಣ ಅಪಾನಗಳು ಹೋಗ್ತವೆ. ಇಲ್ಲಲ್ಲ ಇಲ್ಲಲ್ಲ, ನ ಪ್ರಾಣೇನ ನ ಅಪಾನೇನ ಚಕ್ಷುರಾದಿನವಾನ್ ಮರ್ತ್ಯ ಮನುಷ್ಯ ದೇಹವಾನ್ ಕಶ್ಚನ ಜೀವತಿ. ಮೊದಲನೇ ವಾಕ್ಯವೇ ಇದೆ, ಮನುಷ್ಯನ ಜೀವನ ಇರೋದು ಬರೇ ಪ್ರಾಣ ಅಪಾನಗಳಿಂದ ಅಲ್ಲ, ಇನ್ನೊಂದೇನೋ ಫ್ಯಾಕ್ಟರ್ ಇದೆ. ಆ ಫ್ಯಾಕ್ಟರ್ ಆತ್ಮ. ಅದನ್ನು ನೀವು ಸಚ್ಚಿದಾನಂದ ಆತ್ಮ ಅಂದರೂ ಅದು ಹೋಗೋದಿಲ್ಲ. ಅದಕ್ಕೆ ಯಾಕೆ ಅಂತ ಲಾಜಿಕ್ ಕೊಡಿ. ಇನ್ನು ಜೀವಾತ್ಮ ಅಂತ ನೀವು ಅದು ಕರೆದ್ರೆ, ಅಜ್ಞಾನ ಸಹಿತವಾಗಿ ಜೀವಾತ್ಮ ಅಂತ ಕರೆದ್ರೆ ಅವನು ಹೋಗೋದಿಲ್ಲ. ಎಲ್ಲಿವರೆಗೂ? ಅಜ್ಞಾನ ಹೋಗೋದಿಲ್ಲ. ಅಜ್ಞಾನದಲ್ಲಿ ನಾಶವಾಗ್ತಾನೆ. ಪ್ರಾಣಾಪಾನಗಳು ಹೋಗ್ತವೆ, ಅಜ್ಞಾನದಲ್ಲಿ ಜೀವಾತ್ಮ ಅಜ್ಞಾನವನ್ನು ಕಳ್ಕೊಂಡಾಗ ಜೀವಾತ್ಮ ನಾಶ ಆಗ್ತಾನೆ. ಯಾರು ಉಳಿದ್ರು? ಆತ್ಮ. ಆ ಆತ್ಮತತ್ವವನ್ನು ನೀನು ನಾನೆಂದು ಗುರುತಿಸಬೇಕು. ಅಲ್ಲಿ ಅಧ್ಯಾಹಾರ ಅಲ್ಲಿ ಬರ್ತದೆ ನೋಡ್ರಿ, ಇತರೇನದು ಜೀವಂತಿ, ಇನ್ನು ಆವುದನ್ನು ಆಶ್ರಯಿಸಿಕೊಂಡು ಜೀವಂತ ಇವೆ. ಯಸ್ಮಿನ್ ಏತಾ ಉಪಾಸಿತವು, ಯಾವುದರಲ್ಲಿ ಇವೆರಡೂ ಆಶ್ರಯವನ್ನು ಹೊಂದಿವೆಯೋ. ಅದು ಭಾಷ್ಯ ಆಗಿದೆ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಚ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಯಥಾ ಚ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ. ಈಗ ಕೇಳು, ಹೇ ಗೌತಮ, ಗೌತಮ ಗೋತ್ರದಲ್ಲಿ ಉದ್ಭವನಾದಂತಹ ನಚಿಕೇತನಿಗೆ ಇನ್ನೊಂದು ಟೈಟಲ್ ವಿಶೇಷಣ ಗೌತಮ. ಹೇ ಗೌತಮ, ಇದಂ ಪ್ರವಕ್ಷ್ಯಾ, ಈಗ ನಾನು ಒಂದು ವಿಷಯವನ್ನು ನಿನಗೆ ಹೇಳ್ತಾ ಇದ್ದೇನೆ. ಅದೇನು? ಗುಹ್ಯಂ ಸನಾತನಂ ಬ್ರಹ್ಮ, ಅತ್ಯಂತ ಗೂಢವಾದ ಈ ಸನಾತನ ವಿದ್ಯೆಯನ್ನು ಬ್ರಹ್ಮನ ವಿಚಾರವಾಗಿ, ಬ್ರಹ್ಮನ ವಿಷಯವಾಗಿ ಅತ್ಯಂತ ಗೂಢವಾದಂತಹ ಗುಹ್ಯವಾದಂತಹ ಸೂಕ್ಷ್ಮವಾದಂತಹ ಸನಾತನ ಬ್ರಹ್ಮನ ವಿಚಾರವಾಗಿ ನಾನು ನಿನಗೆ ಈಗ ಹೇಳ್ತಾ ಇದ್ದೇನೆ. ಯಥಾಚ ಮರಣಂ ಪ್ರಾಪ್ಯ, ಯಾವಾಗ ಮರಣವನ್ನು ಹೊಂದುತ್ತಾ ಮರಣ ಹೊಂದುವ ಸ್ಥಿತಿಯಲ್ಲಿ ಆತ್ಮ ಭವತಿ, ಇವನು ಆ ಸನಾತನ ಬ್ರಹ್ಮನನ್ನು ಪ್ರಾಪ್ಯ ಹೊಂದಿದವನಾಗಿ ಆತ್ಮನೇ ಆಗಿ ಉಳಿಯುತ್ತಾನೆ. ಅಂತಹ ಆ ವಿದ್ಯೆಯನ್ನು, ಸನಾತನ ವಿದ್ಯೆಯನ್ನು ನಾನು ನಿನಗೆ ಹೇಳಿಕೊಡ್ತೀನಿ. ಹಂತ ಇದಾನೀ ಪುನರಪಿ ತೇ ತುಭ್ಯಂ ಇದಂ ಗುಹ್ಯಂ ಗೋಪ್ಯಂ ಬ್ರಹ್ಮ ಸನಾತನಂ ಚಿರಂತನಂ ಪ್ರವಕ್ಷ್ಯಾಮಿ ಯದ್ವಿಜ್ಞಾನಾತ್ ಸರ್ವ ಸಂಸಾರ ಪರಮಃ ಭವತಿ ಅವಿಜ್ಞಾನ ಚ ಯಸ್ಯ ಮರಣಂ ಪ್ರಾಪ್ಯ ಯಥಾ ಆತ್ಮ ಭವತಿ ಯಥಾ ಸಂಸರತಿ ತಥಾ ಶೃಣು ಹೇ ಗೌತಮ. ತಿಳಿದರೆ ಹೇಗೆ ಮುಕ್ತನಾಗ್ತಾನೆ, ತಿಳಿಯದೆ ಹೋದರೆ ಹೇಗೆ ಸಂಸಾರಿ ಆಗ್ತಾನೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಷ್ಟೇ ಇರೋದು ಹಂತ ಇದಾನೀಂ ಈಗ, ಹಂತ ಇದಾನೀಂ ಈಗ. ಪುನರಪಿ ಮತ್ತೆ ನಿನಗೆ, ತುಭ್ಯಂ ಇದಂ ಗುಹ್ಯಂ ಗೋಪ್ಯಂ, ಅತ್ಯಂತ ಗೂಢವಾದ ಮತ್ತು ಸೂಕ್ಷ್ಮವಾದ ಸನಾತನಂ ಬ್ರಹ್ಮ ಚಿರಂತನಂ ಪ್ರವಕ್ಷ್ಯಾಮಿ, ಶಾಶ್ವತವಾದ ಬ್ರಹ್ಮತತ್ವ ಅಂತ ಏನಿದೆಯೋ, ಗುಹ್ಯವಾದಂತಹ ಬ್ರಹ್ಮತತ್ವ, ಶಾಶ್ವತವಾದಂತಹ ಬ್ರಹ್ಮತತ್ವ ಅಂತ ಏನು ಒಂದು ಇದೆಯೋ ಅದನ್ನು ನಾನು ನಿನಗೆ ಈಗ ಹೇಳಿಕೊಡ್ತೀನಿ. ಪ್ರವಕ್ಷ್ಯಾಮಿ, ನಿನಗೆ ಅದನ್ನು ನಾನು ತಿಳಿಸಿಕೊಡ್ತೇನೆ. ಯದ್ ವಿಜ್ಞಾನಾತ್, ಅದನ್ನು ನೀನು ತಿಳಿದುದ್ದಾದರೆ, ಸರ್ವ ಸಂಸಾರ ಉಪರಮಃ, ಆ ಸಂಸಾರವು ನಿವೃತ್ತವಾಗಿ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಅವಿಜ್ಞಾನ ಚ ಹೋಗ್ರಿ, ನಾನೇ ತಿಳ್ಕೋಬೇಕು, ನಾವು ತಿಳ್ಕೊಳ್ಳೋದಿಲ್ಲ. ತಿಳಿಯದೆ ಹೋದರೆ ಮರಣಂ ಪ್ರಾಪ್ಯ, ಹೆಂಗೋ ಅವನು ಸಾಯ್ತಾನೆ ನಾನು ಸಾಯ್ತೀನಿ. ಹಾಂ, ಸಾವು ಅಷ್ಟೇ ಮುಖ್ಯ ಅಲ್ಲ, ಮರಣಂ ಪ್ರಾಪ್ಯ ಯಥಾ ಆತ್ಮ ನ ಭವತಿ, ಯಾವ ಪ್ರಕಾರ ಅವನು ಆಗ್ತಾನೆ. ಯಥಾ ಆತ್ಮ ಭವತಿ ಅಂದರೆ ಅವನು ಯಾವ ಪ್ರಕಾರವಾಗಿ ಆಗುತ್ತಾನೆ, ಯಾವ ಪ್ರಕಾರವಾಗುತ್ತಾನೆ. ಸಂಸರತಿ, ಅವನು ಸಂಸರತಿ ಸಂಸಾರ ಸಂಸಾರದಲ್ಲಿ ಮುಳುಗಿ ಮುಳುಗಿ ಹೇಳ್ತಾನೆ. ತಿಳಿದರೆ ಉದ್ಧಾರ ಆಗ್ತಾನೆ, ತಿಳಿಯದೆ ಹೋದರೆ ಮತ್ತೆ ಸಂಸಾರದಲ್ಲಿ ಮುಳುಗ್ತಾನೆ. ಹೇ ಗೌತಮ ಶೃಣು, ನೀನು ಅದನ್ನು ಲಕ್ಷ್ಯ ಕೊಟ್ಟು ಕೇಳು. ಯೋನಿ ಮನ್ನೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ, ಸ್ಥಾಣು ಮನ್ನೇ ಅನುಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ. ಯೋನಿ ಮನ್ನೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ, ಸ್ಥಾಣು ಮನ್ನೇ ಅನುಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ. ದೇಹಿನಃ, ದೇಹವನ್ನು ಧರಿಸಿದಂತಹ ಈ ದೇಹಿಗಳು, ಶರೀರತ್ವಾಯ ಶರೀರವನ್ನು ಹೊಸ ಶರೀರವನ್ನು ಪಡೆಯಬೇಕೆಂದು, ಅನ್ಯೇ ಯೋನಿಂ ಪ್ರಪದ್ಯಂತೆ, ಬೇರೆ ಯೋನಿಯನ್ನು ಹೋಗಿ ಸೇರುತ್ತವೆ. ಇವು ಗರ್ಭವಾಸವನ್ನು ಮಾಡುತ್ತವೆ, ಬೇರೆ ಗರ್ಭವಾಸವನ್ನು ಮಾಡುತ್ತವೆ. ದೇಹಿನ ಯಾರು? ದೇಹವೇ ತಾನೆಂದು ಮೋಹಿಸಿಕೊಂಡು ಇದ್ದಂಥವರು, ದೇಹದಲ್ಲಿ ಅಭಿಮಾನವನ್ನು ಹೊಂದಿದವರು, ದಿನಕ್ಕೆ ಹತ್ತಿರದ 20 ಸಲ ಕನ್ನಡಿ ನೋಡೋರು, ದೇಹವನ್ನು ಅಲಂಕಾರ ಮಾಡ್ತಾ ಇರೋರು, ದೇಹದಲ್ಲಿ ಅಭಿಮಾನವನ್ನು ಹೊಂದಿದವರು, ಇವರು ಪಡೀತಾರೆ. ಏನು ಪಡೀತಾರೆ? ಮತ್ತೊಂದು ಜನ್ಮವನ್ನು ಪಡೀತಾರೆ. ಇನ್ನು ಬೇರೆ ಕೆಲವರಿದ್ದಾರೆ, ಇದಕ್ಕಿಂತ ಕುಸಂಸ್ಕಾರ, ಇದಕ್ಕಿಂತ ಕೆಳಮಟ್ಟದ ಸಂಸ್ಕಾರವನ್ನು ಹೊಂದಿದವರು. ಅವರು ಯಾರವರು? ಅನ್ನೇ ಯಥಾಕರ್ಮ ಯಥಾಶ್ರುತಂ ಸ್ಥಾಣು ಅನುಸಂಯಂತಿ, ಅವರು ವೃಕ್ಷ ಇತ್ಯಾದಿಗಳ ಜೀವನವನ್ನು ಪಡೀತಾವೆ, ವೃಕ್ಷಾದಿಗಳಾಗಿ ಜನ್ಮಿಸ್ತಾರೆ. ಈ ವೃಕ್ಷಾದಿಗಳಾಗಿ ಜನ್ಮಿಸಿವೆಯಲ್ಲ, ಇವು ಸ್ಥಾಣು ಅಂತ ಅರ್ಥ. ಎಲ್ಲ ಜೀವ ಇವೆ, ಎಲ್ಲ ಇವೆ. ಅವಕ್ಕೆ ಏನಿಲ್ಲ ಅಂದರೆ ಪುರುಷಾರ್ಥದ ಸ್ವಾತಂತ್ರ್ಯತೆ ಅದ ಅಂತಿರೋ ಇಲ್ಲಂತೆ. ತಪ್ಪು ಇದೆ, ಡಾರ್ಮನೆಂಟ್ ಆಗಿದೆ, ಗುಪ್ತವಾಗಿದೆ, ಗೂಢವಾಗಿದೆ. ಎಷ್ಟು ಲಿಮಿಟೆಡ್ ಅಂತಂದರೆ ತನಗೆ ನೀರು ಬೇಕು ಅಂದರೆ ಅದನ್ನು ಹುಡುಕಿಕೊಂಡು ಹೋಗೋದಷ್ಟೇ ಪುರುಷಾರ್ಥ. ಅದು ತಾನು ಹೋಗುವುದಿಲ್ಲ, ತನ್ನ ಅಂಗಗಳನ್ನು ಕಳಿಸ್ತದೆ, ಹೋಗು ಸ್ವಲ್ಪ ನೀರು ತೊಗೊಂಬ ಹೋಗು, ಅದು ಹೋಗ್ತದೆ. ರೂಟ್ ಕ್ಯಾಪ್ ಅಂತಿರ್ತದೆ, ರೂಟಿಗೆ ಮುಂದೊಂದು ಕ್ಯಾಪ್ ಇರ್ತದೆ. ಆ ರೂಟ್ ಕ್ಯಾಪ್ ಇರೋದರಿಂದ ಅದು ನೀರು ಹುಡುಕ್ಲಿಕ್ಕೆ ಹೋದಾಗ ಅಡ್ಡ ಯಾವುದಾದ್ರೂ ಕಲ್ಲು ಮಣ್ಣು ಬಂತು ಅಂದರೆ ಅದು ಸೀಳುತ್ತದೆ. ಆ ರೂಟ್ ಕ್ಯಾಪು ಅದನ್ನು ಸೀಳುತ್ತದೆ, ಸೀಳು ಮುಂದೆ ಹೋಗ್ತದೆ. ಹೀಗಾಗಿ ಭೂಮಿ ಒಳಗೆ ಆ ರೂಟ್ ಕ್ಯಾಪ್ ಇರೋದರಿಂದ ಫಿಕ್ಸ್ ಆಗಿ ಉಳಿತವೆ. ಇಷ್ಟು ಪುರುಷಾರ್ಥ ಅದಕ್ಕದೇ, ಇಷ್ಟೇ ಪುರುಷಾರ್ಥ ಮನುಷ್ಯನಿಗಿದ್ರೆ ಎಷ್ಟು ಆಗ್ತದೆ? ಇವನು ಅಷ್ಟೂ ಇಟ್ಕೊಂಡಿಲ್ಲ, ಒಂದು ಕಡೆ ನಿಲ್ಲೋಂಗಿಲ್ಲ. ನೋಡಿ ಹೇಗೆ ನಿಂತ್ಕೊಂಡದೆ ಸ್ಥಾಣು, ಅಷ್ಟರ ನಿಂತ್ಕೋ, ಕಣ್ಣು ಮುಚ್ಚು, ಮನಸ್ಸು ಬುದ್ಧಿಗಳನ್ನು ಏಕಾಗ್ರತೆ ತುಂಬ ಧ್ಯಾನ ಹತ್ತಿ ಬಿಡುತ್ತೆ. ಅಂದರೆ ಧ್ಯಾನಕ್ಕೆ ಕುಳಿತವರು ವೃಕ್ಷದಂತೆ ಕೂತ್ಕೋಬೇಕು, ಪರ್ವತದಂತೆ ಕೂತ್ಕೋಬೇಕು ಅಂತ ಧ್ಯಾನ ವಿಷಯವನ್ನು ಹೇಳುವಾಗ ಹೇಳ್ತಾರೆ. ಪರ್ವತದಂತೆ ಸ್ಥಿರವಾಗಿ ಹತ್ತಲ್ಲ, ಬಳ್ಳಾರಿ ಬಂಡೆ ಅಂತ ಕೂತ್ಕೋಬೇಕು. ಅಲಗಾಡೋದೇ ಇಲ್ಲ, ಒಯ್ತಾಡೋದಿಲ್ಲ. ಮರಿಸ್ವಾಮಿ ಅಂತ ಒಬ್ಬರಿದ್ದರು, ನಾ ದೊಡ್ಡ ಸ್ವಾಮಿ, ಅವರು ಮರಿಸ್ವಾಮಿ, ಪೆಸ್ಟಿಸೈಡ್ ವ್ಯಾಪಾರ ಮಾಡ್ತಿದ್ರು. ಅವ್ರು ನನ್ನ ಸಾರಥಿ, ಬಳ್ಳಾರಿಯೊಳಗೆ ನಾ ಎಲ್ಲೇ ಹೋಗಲಿ ಅವ್ರ ಸ್ಕೂಟ್ರೊಳಗೆ ಹೋಗೋದು, ಅವ್ರ ಕುಟ್ಕೊಂಡು ಹೋಗೋದು. ಮರಿ ಸ್ವಾಮಿ ಸ್ವಲ್ಪ ಹೋಗ್ಬೇಕಾಗಿದ್ದೆ, ಬರ್ತೀನಪ್ಪ. ಬಂದೆ ಸ್ವಾಮೀಜಿ, ಬಂದೇ ಬಿಡ್ತಿದ್ದ, ಕರ್ಕೊಂಡು ಹೋಗ್ತಿದ್ದ ಮರಿ ಸ್ವಾಮಿ ಅಂತ. ಒಂದು ಸಲ ಎರಡು ಗುಡ್ಡ ಅವಲ್ಲಿ ಬಳ್ಳಾರಿ, ಅವು ಎರಡು ಪ್ರಸಿದ್ಧವಾದ ಎರಡು ಗುಡ್ಡ. ಅದರ ನಡುವೆ ಇನ್ಫೆಂಟ್ರಿ ರೋಡ್ ಅಂತ ಒಂದಿದೆ ರೋಡ್, ಇನ್ಫೆಂಟ್ರಿ ಅದಲ್ಲ, ಹಾಂ ಇನ್ಫೆಂಟ್ರಿ ರೋಡ್. ಆ ಇನ್ಫೆಂಟ್ರಿ ರೋಡ್ನೊಳಗೆ ಹೋಗಬೇಕಾದ್ರೆ ಮರಿಸ್ವಾಮಿ ಹೀಗೆ ನೋಡಿದ್ರು, ಸ್ವಾಮೀಜಿ ಇಷ್ಟು ವರ್ಷಗಳಿಂದ ಈ ಬಂಡೆ ನಿಂತ್ಕೊಂಡವೆ, ಹಿಂಗೆ ನೋಡಿದರು, ಇಷ್ಟು ವರ್ಷದಿಂದ ಈ ಬಂಡೆ ನಿಂತ್ಕೊಂಡವೆ, ಈ ಬಂಡೆಗಳು ಉರುಳು ಬಿದ್ದರೆ ಪಾಪ ಕೆಳಗಡೆ ಇದ್ದ ಗುಡಿಸಲುಗಳು ಎಲ್ಲ ಗಡಿಸಿ ಗತಿ ಏನಾಗಬೇಕು ಅಂತ ಒಂದು ಸೆಕೆಂಡ್ ಒಳಗೆ ಹೇಳಿದರು. ನೆಕ್ಸ್ಟ್ ಸೆಕೆಂಡಿಗೆ ಏನಾಯ್ತು ಅಂದರೆ ಇವ್ರು ಸ್ಕೂಟ್ರ್ ಹೋಗಿ ಘಟನೆ ಆಗಿ ಬಿದ್ದು, ನಾ ಹೇಳಿರ್ತೇನೆ ಏ ಮರಿಸ್ವಾಮಿ ಮರಿಸ್ವಾಮಿ ಅಂತ ಹೇಳಿಕತ್ತೇನೆ, ಹೋಗಿ ಅದು ಘಟನೆ ಆಗಿ ಬಿದ್ದುಬಿಡ್ತು. ಬಂಡಿ ಬಿತ್ತೋ ಇಲ್ಲೋ ಗೊತ್ತಿಲ್ಲ, ಬಿದ್ದರೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಕೆಳಗಡೆ ಬಿದ್ದೀವಿ. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ ಧ್ಯಾನದ ಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ಈ ಪರ್ವತ ಬಂಡೆಗಳು ಇದರ ಉದಾಹರಣೆ ತಗೋತಾರೆ. ಸ್ಥಾಣು ನಾವು ಇದೇ ಆಧಾರದ ಮೇಲೆ ಹೇಳ್ತೀವಿ, ಈವನ್ ಬಂಡೆ ಕೂಡ ಜೀವ ಇದೆ, ಅದಕ್ಕೆ ಬಂಡೆಗೂ ಜೀವ ಇದೆ, ಶಾಪಗ್ರಸ್ತ ಅಷ್ಟೆ. ಹೇಗೆ ಅವಳು ಯಾರು ಅಹಲ್ಯಾದೇವಿ ಶಾಪಗ್ರಸ್ತಳಾಗಿ ಬಂಡೆಯ ರೂಪದಲ್ಲಿ ಬಿದ್ದಿದ್ಲು, ಹಾಗೆ ಇವೆಲ್ಲ ಶಾಪಗ್ರಸ್ತ, ಈ ಬಂಡೆಗಳೆಲ್ಲ ಶಾಪಗ್ರಸ್ತ. ಇವು ಡಾರ್ಮನೆಂಟಾಗಿ ಇಲ್ಲಿಯೂ ಕೂಡ ಜೀವಕಣ ಇದೆ ಅನ್ನೋದಕ್ಕೆ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಅಭ್ಯಾಸ ಮಾಡಬೇಕು. ನ್ಯೂಟ್ರಾನ್ ಪ್ರೋಟಾನ್ ಅಭ್ಯಾಸ ಮಾಡಿದರೆ ಅಲ್ಲಿಯೂ ಕೂಡ ಜೀವ ಇದೆ ಸತತವಾಗಿ, ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ, ಅಲ್ಲಿಯೂ ಕೂಡ ಜೀವ ಇದೆ. ಇವು ಸ್ಥಾಣು. ಸೊ ಹೀಗೆ ಯಾವುದೋ ಒಂದು ಬಂಡೆ ಆಗಿಯೋ, ಯಾವುದೋ ಒಂದು ಹುಣಸೆ ಮರ ಆಗಿಯೋ, ಯಾವುದೋ ಒಂದು ಬೇವಿನ ಮರವಾಗಿಯೋ ಇವನೇನಾಗ್ತಾನೆ ಹುಟ್ಟುತ್ತಾನೆ. ಯಾರು ಅವೇ ಅಜ್ಞಾನಿ ಜೀವಾತ್ಮ. ಈ ಅಜ್ಞಾನಿ ಜೀವಾತ್ಮ ಇವನು ಅನ್ಯೇ ಸ್ಥಾನ ಅನುಸಂಯಂತಿ, ಯಾವುದೊಂದು ಸ್ಥಾನ ಉಪಾಧಿಯನ್ನು ಹೊಂತಾನೆ. ಈ ಒಬ್ಬೊಬ್ಬರು ಒಂದೊಂದು ಥರ ಯಾಕೆ ಹುಟ್ಟಬೇಕು, ಎಲ್ಲರೂ ಒಂದೇ ಥರ ಯಾಕೆ ಹುಟ್ಟಬಾರ್ದು? ಯಥಾ ಕರ್ಮ ಯಥಾ ಶ್ರುತಂ, ಯಾರು ಎಂಥ ಕರ್ಮಗಳನ್ನು ಮಾಡ್ತಾರೋ ಅವರು ಅಂತಹ ಕರ್ಮಕ್ಕೆ ಅನುಸರಿಸಿಕೊಂಡು ಅವರು ಜನ್ಮವನ್ನು ಪಡೀತಾರೆ. ಭಾಷ್ಯ ಯೋನಿಂ ಯೋನಿದ್ವಾರಂ ಶುಕ್ರಬೀಜ ಸಮನ್ವಿತಃ ಸಂತಃ ಅನ್ಯೇ ಕೇಚಿತ್ ಅವಿದ್ಯಾವಂತಃ ಮೂಢಾಃ ಪ್ರಪದ್ಯಂತೆ ಶರೀರತ್ವಾಯ ಶರೀರಗ್ರಹಣಾರ್ಥಂ ದೇಹಿನಃ ದೇಹವಂತಃ. ಅಜ್ಞಾನಿಗಳಾದಂತಹ ಮೂಢರು, ಏಕೆಂದರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದರೆ ಯಾರಿಗೂ ಶರೀರಗಳೇ ಇಲ್ಲ. ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರೆ ಯಾರಿಗೂ ಶರೀರಗಳಿಲ್ಲ. ಹಾಗಾದ್ರೆ ಶರೀರ ಇದೆ ಅಂತಂದರೆ ಯಾರ ದೃಷ್ಟಿಯಿಂದ? ಅದು ಅಜ್ಞಾನಿಗಳ ದೃಷ್ಟಿಯಿಂದ. ಅದಕ್ಕೆ ಮೊದಲನೇ ಶಬ್ದವನ್ನೇ ಅವರು ಹಾಕ್ತಾರೆ. ಏನು ಅಂದರೆ ಅವಿದ್ಯಾವಂತಹ ಮೂಢಾಃ, ಅಜ್ಞಾನಿಗಳಾದಂತಹ ಮಂದಬುದ್ಧಿಯವರಾದಂತಹ ಮೂರ್ಖರಾದಂತಹ ಇವರು ಶರೀರತ್ವಾಯ ಪ್ರಪದ್ಯಂತೆ, ಶರೀರವನ್ನು ಹೊಂದಲಿಕ್ಕಾಗಿ ದೇಹವನ್ನು ಹೊಂದಲಿಕ್ಕಾಗಿ ಇವರು ಅನ್ಯ ಯೋನಿಗಳನ್ನು ಹೋಗಿ ಅವರು ಸೇರುತ್ತಾರೆ. ಯೋನಿದ್ವಾರಂ ಶುಕ್ರಬೀಜ ಸಮನ್ವಿತಃ, ಬೀಜ ಅಂದರೆ ವೀರ್ಯ ಮತ್ತು ಸ್ತ್ರೀಯಲ್ಲಿರುವಂಥ ಶುಕ್ರ ಸಮನ್ವಿತಃ, ಇವೆರಡನ್ನೂ ಸೇರಿಸಿದಾಗ ಗರ್ಭಧಾರಣವಾಗ್ತದೆ. ಆದ್ದರಿಂದಾಗಿ ಇವರು ಶುಕ್ರಬೀಜ ಸಮನ್ವಿತಃ ಅಂತ ಹೇಳಿ ಅಲ್ಲಿ ಇವರನ್ನು ಇವರು ಜನ್ಮವನ್ನು ಎತ್ತಲಿಕ್ಕೆ ಅನುಕೂಲ ಮಾಡಿಕೊಳ್ತಾರೆ. ತಮಗಿಂಥ ಶರೀರ ಬೇಕಾಗಿದೆ ಅಂಥೇಳಿ ಅನುಕೂಲ ಮಾಡಿಕೊಳ್ತಾರೆ. ಅನ್ಯೇ ಕೇಚಿತ್ ಅವಿ, ಇವರು ಯಾರವರು ಅಂತಂದರೆ ಅವಿದ್ಯಾವಂತಹ ಮೂಢಾಃ. ಇವ್ರಿಗೇನು ಬೇಕಾಗಿದೆ? ಶರೀರತ್ವಾಯ ಶರೀರ ಗ್ರಹಣಾರ್ಥಂ, ಶರೀರ ಬೇಕಾಗಿದೆ. ಅದಕ್ಕಾಗಿ ಏನು ಮಾಡ್ತಾರೆ? ಯೋನಿದ್ವಾರವನ್ನು ಪ್ರವೇಶಿಸುತ್ತೆ. ಅದಕ್ಕಾಗಿ ಒಂದು ವಿಷಯವನ್ನು ಮುಕ್ತಾಯ ಮಾಡ್ತಾರೆ. ಯೋನಿಂ ಪ್ರವಿಶಂತಿ ಇತ್ಯರ್ಥ, ಇವರು ಪುನಃ ಜನ್ಮವನ್ನು ಎತ್ತಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ಪುನಃ ಜನ್ಮ ಎತ್ತಲಿಕ್ಕೆ ಸಿದ್ಧತೆಗಳು, ಈ ಸಿದ್ಧತೆಗಳನ್ನು ಜೀವಾತ್ಮ ಮಾಡಿಕೊಂಡ್ರೂ ಕೂಡ ಇವನಿಗೆ ಭಗವಂತನ ಗ್ರೇಸ್, ಭಗವಂತನ ಅನುಗ್ರಹ, ಭಗವಂತನ ಕೃಪೆ ಬೇಕೇ ಬೇಕು. ಏಕೆಂದರೆ ಯೋನಿದ್ವಾರವನ್ನು ಪ್ರವೇಶಿಸಿದಾನೆ, ಇದರರ್ಥ ಅವನು ಜನ್ಮಿಸಿಯೇ ತೀರ್ತಾನೆ ಅನ್ನುವ ಗ್ಯಾರಂಟಿ ಇಲ್ಲ. ಅಬಾರ್ಷನ್ ಆಗ್ಬೋದು ಅಥವಾ ಎಲ್ಲ ಪಕ್ವವಾದಂಥ ಮೆಚ್ಯೂರ ಅಂತ ಮಗು ಕತ್ತಿಗೆ ಕರಳು ಸುತ್ತ ಹಾಕೊಂಡ್ಬಿಡ್ಬೋದು, ಅಥವಾ ಜನ್ಮಿಸುವ ಕ್ಷಣದಲ್ಲಿ ಪ್ರಾರಬ್ಧ ಮುಗಿದು ಹೋಗ್ಬೋದು. ಅಂದರೆ ಏನು, ಹೆಣ ಆಗಿ ಹುಟ್ಟೋದು, ಪ್ರಾರಬ್ಧ ಮುಗಿದು. ಇಂಥ ಇನ್ನು ಎಷ್ಟೋ ಪ್ರತಿಬಂಧಕಗಳು, ಈ ಪ್ರತಿಬಂಧಕಗಳೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಈಶ್ವರ ಅನುಗ್ರಹ ಬೇಕು. ಅದಕ್ಕೆ ಪ್ರತಿಯೊಬ್ಬ ಡಾಕ್ಟರು ಪ್ರೆಗ್ನೆಂಟ್ ಪೇಷಂಟನ್ನು ಮುಟ್ಟುವಾಗ ಪೂರ್ವದಲ್ಲಿ ಭಗವಂತನನ್ನು ಪ್ರಾರ್ಥನಾ ಮಾಡೇ ಹೋಗ್ತಾರೆ. ಪ್ರತಿಯೊಬ್ಬ ಡಾಕ್ಟರು ಕೂಡ ಭಗವಂತನಲ್ಲಿ ಪ್ರಾರ್ಥನಾ ಮಾಡೇ ಹೋಗ್ತಾರೆ. ನಿನ್ನ ಅನುಗ್ರಹ ಇದ್ದರೆ ಆ ಮಗು ಉಳಿತದೆ, ನಿನ್ನ ಮಗು ಅನುಗ್ರಹ ಇದ್ದರೆ ಆ ತಾಯಿ ಉಳಿತಾಳೆ, ನಾನು ಬರೀ ನನ್ನ ಕಾರ್ಯವನ್ನು ನಾನು ಮಾಡಬೇಕಾಗಿದೆ ಅಷ್ಟೇ, ನಿನ್ನ ಅನುಗ್ರಹ ಇರಬೇಕು ಅಂತ ಪ್ರಾರ್ಥನಾ ಮಾಡೇ ಹೋಗ್ತಾರೆ. 99 ಭಾಗದ ಡಾಕ್ಟರ್ಸನ್ನು ನಾನು ನೋಡಿದ್ದೀನಿ, ಇವರು ಪ್ರಾರ್ಥನಾ ಮಾಡದೆ ಹೋಗೋದೇ ಇಲ್ಲ. ಬಿಕಾಸ್ ನಮ್ಮೆಲ್ಲರ ಬುದ್ಧಿ ಜ್ಞಾನ ಶಕ್ತಿ ಮೀರಿ ಇನ್ನೊಂದು ಶಕ್ತಿ ಇದೆ ಅನ್ನೋದನ್ನು ಎಲ್ಲರೂ ಒಪ್ಕೋಬೇಕಾದಂಥ ವಿಚಾರವೇ. ಅವರಲ್ಲಿ ಪ್ರಾರ್ಥಿಸಿಕೊಂಡು ಹೋಗ್ತಾರೆ. ಆದ್ದರಿಂದ ಇವನು ಶರೀರವನ್ನು ಪಡಿತಾನೆ, ಪಡೆದೇ ತೀರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ, ಅಲ್ಲಿಯ ಭಗವಂತನ ಕೃಪೆ ಇರಬೇಕು. ಆದ್ದರಿಂದ ಇವನು ಯೋನಿಂ ಪ್ರವೇಶಂತಿ ಇತ್ಯರ್ಥ, ಅವನು ಪುನಃ ಜನ್ಮವನ್ನು ಎತ್ತಲಿಕ್ಕಾಗಿ ತನ್ನ ಸಿದ್ಧತೆಗಳನ್ನು ಮಾಡ್ಕೋತಾನೆ. ಈ ಸಿದ್ಧತೆಗಳನ್ನು ಮಾಡಿಕೊಂಡ್ಮೇಲೆ ಅಲ್ಲಿ ಏನಾಗ್ತದೆ, ಇನ್ನು ಕೆಲವರು ಇದ್ದಾರಲ್ವೋ ಇವರಿಗಿಂತ ಕೆಟ್ಟ ಸಂಸ್ಕಾರವನ್ನು ಹೊಂದಿದವರು, ಅವ್ರ ಬಗ್ಗೆ ಹೇಳ್ತಾರೆ. ಸ್ಥಾಣು ವೃಕ್ಷಾದಿ ಸ್ಥಾವರ ಭಾವಂ ಅನ್ಯೇ ಅತ್ಯಂತ ಅಧಮಃ ಮರಣಂ ಪ್ರಾಪ್ಯ ಅನುಸಂಯಂತಿ ಅನುಗಚ್ಛಂತಿ. ಅತ್ಯಂತ ಅಧಮಃ ದುಷ್ಟರು, ಬಡಿ ಬಡಿ ಕಡಿ ಕೊಲೆ ಮಾಡು ಕತ್ತೇಜು ಗಲ್ಲಿಗಾಕ ಉಗ್ರವಾದಿನ ಇದರಲ್ಲ. ಪೂರಾ ಆಯುಷ್ಯ ಪೂರ್ತಿ ಕೊಲ್ಲೋದು ಕೊಲೆ ಮಾಡೋದು ಲೂಟ್ ಮಾಡೋದು ಈ ಉಗ್ರವಾದಿಗಳ ಧರ್ಮ. ಉಗ್ರವಾದಿಗಳ ಧರ್ಮ ಯಾವುದು? ಅವರು ಮುಸ್ಲಿಮ್ಸು ಅಲ್ಲ, ಅವರು ಹಿಂದೂನೂ ಅಲ್ಲ, ಅವರು ಕ್ರಿಶ್ಚಿಯನ್ಸು ಅಲ್ಲ, ಅವ್ರಿಗೆ ಯಾವ ಧರ್ಮನೂ ಇಲ್ಲ. ಅದಕ್ಕೆ ಇರಾಕ್ರನ್ನು ಕೊಲ್ತಾರೆ, ಇರಾನ್ದವ್ರನ್ನು ಕೊಲ್ತಾರೆ, ಪಾಕಿಸ್ತಾನದವ್ರನ್ನು ಕೊಲ್ತಾರೆ, ಎಲ್ಲರೂ ಕೊಲ್ತಾರೆ. ಕ್ರೂರ ಸಂಸ್ಕಾರ, ಭಾರಿ ಕ್ರೂರ. ಇವರೆಲ್ಲ ಬಳ್ಳಾರಿಯೊಳಗೆ ಬಂಡೆಗಳಾಗಿ ಅಥವಾ ಕಾಡಿನಲ್ಲಿ ವೃಕ್ಷಗಳಾಗಿ ಬಿಡ್ತಾರೆ ಅಷ್ಟೇ. ನಾನಲ್ಲ, ಭಗವತ್ಪಾದರು ಹೇಳ್ತಾರೆ. ಹೇಳ್ತಾರೆ ವೃಕ್ಷಾದಿ ಸ್ಥಾವರ ಭಾವಂ ಅತ್ಯಂತ ಅಧಮಃ ಮರಣಂ ಪ್ರಾಪ್ಯ. ಈ ಜನ್ಮದಲ್ಲಿ ಮರಣವನ್ನು ಹೊಂದಿದ ನಂತರ, ಅಂದರೆ ಮರಣಿಸಿದ ನಂತರ, ಸತ್ತ ನಂತರ ಅನುಗಚ್ಚಂತಿ ಅನುಸರಿಸಿಕೊಂಡು ಹೋಗ್ತಾರೆ. ಏನನ್ನು ಅನುಸರಿಸಿಕೊಂಡು ಹೋಗ್ತಾರೆ? ವೃಕ್ಷ. ಆದಿ ಪದಾರ್ಥ ನೀವು ಏನು ಬೇಕಾದ ಕೊಡ್ರಿ, ಪರ್ವತ ಅಂತ ಕೊಡ್ರಿ, ಬಂಡೆ ಅಂತ ಕೊಡ್ರಿ, ಅವ್ರು ನೀಚ ಯೋನಿ. ಉಚ್ಚ ಯೋನಿ, ಮಧ್ಯಮ ಯೋನಿ, ನೀಚ ಯೋನಿ ಅಂತ. ಉಚ್ಚ ಯೋನಿ ಅಂದರೆ ದೇವತೆಗಳು, ಮಧ್ಯಮ ಅಂದರೆ ಮನುಷ್ಯ, ನೀಚ ಯೋನಿ ಅಂತಂದರೆ ಕ್ರಿಮಿಕೀಟಾದಿಗಳು. ಇವೆಲ್ಲವುಗಳ ಮಧ್ಯದಲ್ಲಿ ವೃಕ್ಷ ಬರ್ತದೆ. ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆಗೆ ಕ್ರಿಮಿಕೀಟಾದಿಗಳು ಅಲ್ಲ, ಹಾವು, ಚೇಳು, ಜಿರಳೆ, ಸೊಳ್ಳೆ ಇವೆಲ್ಲ ಕ್ರಿಮಿಕೀಟಗಳು. ಅದೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ, ಮಧ್ಯದ್ದು ಯಾವುದಿದು? ವೃಕ್ಷಾದಿಗಳು. ವೃಕ್ಷಾದಿ ಸ್ಥಾವರ ಭಾವಂ ಅನ್ಯೇ ಅತ್ಯಂತ ಅಧಮಃ ಮರಣಂ ಪ್ರಾಪ್ಯ ಅನುಸಂಯಂತಿ ಅನುಗಚ್ಛಂತಿ ಅನುಸರಿಸಿಕೊಂಡು ಹೋಗುತ್ತವೆ. ಇದು ಹೇಗೆ ಒಬ್ಬೊಬ್ಬರು ಒಂದೊಂದು ಥರ ಯಾಕೆ ಕೊಟ್ಟಬೇಕು ಅವರು? ಯಥಾ ಕರ್ಮ ಯದ್ಯಸ್ಯ ಕರ್ಮ ತತ್ ಯಥಾ ಕರ್ಮ ಯೈಹಿ ಯಾದೃಶಂ ಕರ್ಮ ಇಹ ಜನ್ಮನಿ ಕೃತಂ ತದ್ವಶೇನ ಇತ್ಯೇತತ್. ತನ್ನ ಡಿಪಾರ್ಟ್ಮೆಂಟದ್ದು ಸ್ವಲ್ಪ ಹೇಳಬೇಕಲ್ಲ, ಬರೇ ಬ್ರಹ್ಮವಿದ್ಯೆ ಒಂದೇ ಯಾಕೆ ಹೇಳಬೇಕು, ಜೊತೆಗೆ ತಂದು ಡಿಪಾರ್ಟ್ಮೆಂಟು, ತನ್ನ ಜವಾಬ್ದಾರಿ, ತಾನು ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಸಹ ತನ್ನ ಚಿಕ್ಕದಕ್ಕೆ ತಿಳಿಸ್ಬೇಕಲ್ಲ ಅವನು. ಇದೆಲ್ಲ ಅವನ ಡಿಪಾರ್ಟ್ಮೆಂಟ್. ಇದು ಯಾರು ಎಂಥ ಕರ್ಮ ಮಾಡ್ಯಾರ ನೋಡು, ಅವ್ರಿಗೆ ಎಂಥ ಸಾವು ಕೊಡಬೇಕು, ಅವ್ರಿಗೆ ಹೆಂಗೆ ಹೇಳ್ಕೊಂಡ್ಬರ್ಬೇಕು, ಅವ್ರನ್ನ ಎಲ್ಲೋ ಇದು ಹಾಕಬೇಕು, ಇದೆಲ್ಲ ಯಾರ ಕರ್ಮ ಇದು? ಯಮನ ಕರ್ಮ ಅದನ್ನು ಸ್ವಲ್ಪ ತಂದು ಸ್ವಲ್ಪ ಸ್ವಲ್ಪ ಹೇಳ್ಕೊತ ನಾನು ತಪ್ಪೇನಿಲ್ಲ. ನೀವು ಇಲ್ಲಿ ಬಂದಾಗ ನಾವು ಯಾರ್ದೋ ಆಶ್ರಮ ಹೊಗಳ್ಕೋದು ಕೂತ್ಕೊಂಡ್ರೆ ಏನು ಉಪಯೋಗ? ಇಲ್ಲಿ ನೀವು ಬಂದಾಗ ನಾವೇನು ಮಾಡಬೇಕಾಗ್ತದೆ? ಅವ ಯಾವ್ಯಾವ ಆಶ್ರಮ ನೋಡ್ತಾನೆ ಅಂತ ಹೇಳ್ತಿರ್ತಾನೆ. ಅದು ಬೇರೆ ದಾರಿ ಹ್ಞೂ ಹ್ಞೂ ಹ್ಞೂ ಅನ್ಬೇಕು. ಎಷ್ಟಂತ ಹ್ಞೂ ಅಂತೀರಿ? ನಿಮ್ಮನ್ನು ಸ್ವಲ್ಪ ಹೇಳ್ತೀರಿ. ಹಂಗೆ ತಂದು ಸ್ವಲ್ಪ ಹೇಳ್ತಾನೆ, ರೀ ನೋಡಪ್ಪ ಹಿಂಗಿದೆ ಹಿಂಗಿದೆ. ಯಾರ್ಯಾರು ಎಂತೆಂಥ ಕರ್ಮ ಮಾಡ್ತಾರೆ ನೋಡು, ಅವರವರು ಈ ದೇಹ ಬಿಟ್ಟ ಮೇಲೆ ಅಂತಂಥ ಯೋನಿಗಳನ್ನು ಪ್ರವೇಶ ಮಾಡ್ತಾರೆ, ಅದನ್ನು ಹೊಂದಿಕೊಂಡು ಹೋಗ್ತಾರೆ. ಅದಕ್ಕೆ ಯಥಾಕರ್ಮ ಯಥಾಕರ್ಮ ಯದ್ಯಸ್ಯ ಕರ್ಮ ಯದಿ ಅಸ್ಯ ಕರ್ಮ ತದ್ ಯಥಾಕರ್ಮ. ತದ್ ಯಥಾಕರ್ಮ ಯದ ಯಸ್ಯ ಕರ್ಮ ತದ್ ಯಥಾಕರ್ಮ. ಯಾವುದೋ ಯಾರ ಕರ್ಮವೋ ಅದಕ್ಕೆ ಸರಿ ಹೊಂದಿ ಅವರು ಕರ್ಮವನ್ನು ಮಾಡ್ತಾರೆ. ಅಂದರೆ ಯಾರು ಯಾವ ಕರ್ಮವನ್ನು ಮಾಡಬೇಕೋ ಅದೇ ಕರ್ಮವನ್ನು ಮಾಡ್ತಾ ಇರ್ತಾರೆ. ಈ ಕರ್ಮವನ್ನು ಮಾಡ್ತಾ ಇದ್ದಾಗ ಯಾರು ಎಂಥ ಕರ್ಮ ಮಾಡಿದಾರೋ, ಯೈಹಿ ಯಾದೃಶಂ ಕರ್ಮ, ಯಾರಿಂದ ಯಾವ ಕರ್ಮ ಮಾಡಲ್ಪಟ್ಟಿದೆಯೋ ಇಹ ಜನ್ಮನಿ ಈ ಜನ್ಮದಲ್ಲಿ ಕೃತಂ ತದ್ ವಶೇನ ಇತ್ತೇತತ್, ಅದರ ವಶವಾಗಿಯೇ ಮುಂದಿನ ಜನ್ಮವನ್ನು ಅವರು ಎತ್ತುತ್ತಾರೆ. ಈ ಜನ್ಮದಲ್ಲಿ ಎಂಥ ಕರ್ಮವನ್ನು ಅವರು ಮಾಡ್ತಾ ಇರ್ತಾರೋ ಅವರು ಅಂತಹ ಜನ್ಮವನ್ನು ಪುನಃ ಎತ್ತುತ್ತಾರೆ. ಈ ಜನ್ಮದಲ್ಲಿ ಎಂಥ ಕರ್ಮ ಮಾಡ್ತಾರೆ ಅದು ಅವರ ಪ್ರಾರಬ್ಧ ಬಿಟ್ಟದ್ದು, ಅವರ ಪುರುಷಾರ್ಥಕ್ಕೆ ಬಿಟ್ಟದ್ದು. ಅವರ ಪ್ರಾರಬ್ಧಕ್ಕೆ ಬಿಟ್ಟದ್ದು ಪಾಪ, ಅದಕ್ಕೆ ಪ್ರಾರಬ್ಧ ಗೊತ್ತೇ ಇಲ್ಲ ಏನದ ಅಂತ. ಅದನ್ನು ಮುಂದಿನ ವಾಕ್ಯ ಯಾವುದು? ಅವರ ಪುರುಷಾರ್ಥಕ್ಕೆ ಬಿಟ್ಟು. ಪುರುಷಾರ್ಥ ಸ್ವಾತಂತ್ರ್ಯ ಇದೆ, ನಾ ತಗೋಬೋದು ತಗೊಳಿಕ್ಕಿಲ್ಲ, ತಗೊಂಡು ಬಿಟ್ಟು ಬೇರೆ ತಗೋಬಹುದು. ಇದು ನನ್ನ ಪುರುಷಾರ್ಥ ಸ್ವಾತಂತ್ರ್ಯ. ಇಮ್ಮಿಡಿಯೇಟ್ಲಿ ಮನುಷ್ಯನ ಕೈಯಲ್ಲಿರೋದು ಏನು? ಪುರುಷಾರ್ಥ. ಅದರ ಸಿದ್ಧಾಂತ ಏನು ಹೇಳ್ತದೆ? ಪ್ರಾರಬ್ಧದಲ್ಲಿ ಏನಾಗಬೇಕೋ ಅದೇ ಆಗ್ತದೆ. ಆಗಲಿ ಬಿಡಿ ಸ್ವಾಮಿ, ಪ್ರಾರಬ್ಧದಲ್ಲಿ ಏನಾಗೋದಿದೆ ಅದು ಆಗ್ತದೆ, ನಾನು ಯಾಕೆ ಪ್ರಯತ್ನ ಮಾಡಬೇಕು, ನಾನು ಯಾಕೆ ಕೆಲಸ ಮಾಡಬೇಕು? ಬೇಡ, ಮಾಡಬೇಡ ಮಾಡಬೇಡ. ಒಬ್ಬ ದಡೂತಿ ಪಂಡಿತ ವ್ಯಾಪಾರಿ, ವ್ಯಾಪಾರಿ ಪಂಡಿತರ ವ್ಯಾಪಾರ, ಇನ್ನೊಬ್ಬ ಪರಿವ್ರಾಜಕ ಸನ್ಯಾಸಿ. ನದಿ ತುಂಬಿ ಬಂದಿರ್ತದೆ, ನದಿ ದಾಟಬೇಕಾಗಿರ್ತದೆ, ಇಬ್ಬರು ಕಾಯ್ತಾ, ಇಬ್ಬರು ಯಾವುದಾದ್ರು ನೌಕ ಬರ್ತದ ಹಡಗು ಬರ್ತದೆ ಕಾಯ್ತಾ ಇರ್ತಾರೆ. ಇವನು ವಿಲಿ ವಿಲಿ ಒದ್ದಾಡ್ತಾ ಇರ್ತಾನೆ ವ್ಯಾಪಾರಿ. ಸನ್ಯಾಸಿ ಆನಂದವಾಗಿ ದಡದ ಮೇಲೆ ಕೂತಿರ್ತಾನೆ, ಅವನಿಗೂ ದಾಟಬೇಕಾಗಿದೆ, ಆದರೆ ಪ್ರಯತ್ನ ಏನಿಲ್ಲ. ಇವನಂತಾನೆ, ನಿಮ್ಮ ಬುದ್ಧಿಗಿದ್ದಿ ಇದೆಯಾ, ಏನು ಹಿಂಗೆ ಕೂತ್ಕೊಂಡ್ರೆ, ಯಾವುದಾದ್ರೂ ಕೂಗು ಹಾಕು. ಮಾಡ್ತಾನೆ, ಈಶ್ವರ ಅನುಗ್ರಹ ಇದ್ದರೆ ಬಂದೇ ಬರ್ತದೆ, ನಾನು ಹೋಗೇ ಹೋಗ್ತೇನೆ, ಅದಕ್ಕೆ ಯಾಕೆ ಸ್ಥಳ ಕಳಿಸ್ಕೊಡಿ, ಸುಮ್ಮನೆ ಕೂತ. ಇವ ಹೋಗ್ತಾನ ಬರ್ತಾನ, ಅಲ್ಲಿ ಕೂಗು ಹಾಕ್ತಾನ ಇಲ್ಲಿ ಕೂಗು ಹಾಕ್ತಾನ, ಕೊನೆಗೆ ಇವನ ಕೂಗಿಗೆ ಒಂದು ನಾವೇ ಬರ್ತದೆ. ಆ ನಾವೇಳ ಕೂತ್ಕೋತಾನೆ, ಹೊಂಟು ಬಿಡ್ತಾನೆ, ಯಾಕೆಂದರೆ ಅವ ತರಿಸಿದ್ದು ತಾನೇ ಅದು, ಅವನು ಹೊಂಟು ಬಿಡ್ತಾನೆ. ಅವನು ಸ್ವಲ್ಪ ಇನ್ನೇನು ಒಂದು ನಾಲ್ಕು ಹೆಚ್ಚೆ ಹೋಗಿರ್ತಾನೆ. ಸ್ವಾಮಿಗಳ ಏನಂಗೆ ಕೂತ್ಕೊಂಡ್ರಿ, ನೀವು ಹಿಂಗೆ ಕೂತ್ಕೊಂಡ್ರೆ ನಾಳೆ ಆದರೂ ಹೋಗೋದಿಲ್ಲ, ನೀವು ಬರ್ರಿ ಬರ್ರಿ ಬಂದು ಕೂತ್ಕೊಳ್ರಿ. ಹೌದಾ, ಸರಿ ಬರ್ತೇನೆ, ಬಂದು ಕೂತ್ಕೊಳ್ತೇನೆ. ತಡ ಸೇರ್ತ, ತಡ ಸೇರಿದ ಮೇಲೆ ಊಟ ಟೈಮ್ ಆಗ್ತದೆ. ಇವನು ಸನ್ಯಾಸಿ ಏನಿಲ್ಲ, ಏನು ಬುತ್ತಿ ತಂದಿರ ಇಲ್ಲ ಇಲ್ಲ ಅಂತ. ಹಂಗಾರೆ ಉಪವಾಸ ಇರ್ತೀರ? ಉಪವಾಸ ಇರೋದಾದ್ರೆ ಉಪವಾಸ ಇರ್ತೀನಿ, ಇಲ್ಲಾಂದ್ರೆ ಈಶ್ವರ ಕೊಟ್ಟು ಕೊಟ್ಟೆ ಕೊಡ್ತಾನೆ ತಿಂತಿಲ್ಲ. ಆಮೇಲೆ ಅವನೇನು ಮಾಡ್ತಾನೆ, ಅವನಲ್ಲೇ ಕೂಡ್ತಾನೆ, ಇವನು ತಾನು ಬುತ್ತಿಗಳು ತೆಗಿತಾನೆ, ಇನ್ನೆಂಥ ಬಯಲು ಹಾಕ್ಕೋಬೇಕು ವಿಚಾರ ಮಾಡ್ತಾನೆ. ಏನು ನಾಕ್ತು ತವನಿಗೆ ಕೊಟ್ಟು ನಂದು ಏನು ಹೋಗಬೇಕಾಗಿದೆ, ಒಂದು ರೊಟ್ಟಿನೂ ಕೊಡ್ತೀನಿ ಅವನಿಗೆ ಅಂತೇಳಿ, ಬರಿ ಬರಿ ಬರಿ ಹಿಂಗೆ ನಿಮ್ಮದೇ ಈ ಹಣೆಬಾರನ ಎಷ್ಟು ಬರ್ರಿ ತಗೋರಿ, ಏ ಭಾರಿ ರುಚಿ ಮಾಡ್ಯಾರ, ಏನು ಮಾಡ್ಯಾರ ಮಾಡ್ಯಾರ ತಿನ್ನ್ರಿ, ತಿಂದ ಮುಗಿಸಿಕ್ಕೈ ತೊಳ್ಕೊಂಡು ಅವನು ಮೊದಲು ಅವನ ಸಾಹುಕಾರ ಎದ್ದು ಹೋಗ್ಬಿಡ್ತಾನೆ, ನನ್ನ ಕೆಲಸ ಅಂತ ಹೋಗ್ಬಿಡ್ತಾನೆ. ಇನ್ನಿಂದ ಆರಾಮಾಗಿ ಪಕ್ಷಿಗಳ ಜೊತೆ ಮಾತಾಡ್ಕೊತ, ವೃಕ್ಷಗಳ ಜೊತೆ ಮಾತಾಡ್ಕೊತ ಆರಾಮಾಗಿ ಬರ್ತಾನೆ. ರಾತ್ರಿ ಆಗ್ಬಿಡ್ತದೆ, ರಾತ್ರಿ ಆಗ್ಬಿಡ್ತದೆ, ಆಮೇಲೆ ಮಳೆನೂ ಬರ್ತದೆ. ಯಾವುದೋ ಒಂದು ಕಟ್ಟಿ ಮೇಲೆ ತಂದು ಬಟ್ಟೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಊರೊಳಗೆ ಒಂದು ಕಟ್ಟಿ, ಯಾರ್ದೋ ಮನೆ ಕಟ್ಟಿ ಮಲ್ಕೋದು, ಆಮೇಲೆ ನಡುಗು ಬರ್ತದೆ, ಆ ಒಳಗೆ ಶಬ್ದ ಕೇಳಿಸ್ತದೆ ಆ ಮನೆ ಯಜಮಾನರಿಗೆ, ಅಯ್ಯೋ ಪಾಪ ಯಾರು ಹೊರಗೆ ಚಳಿಗಳು ನಿಂತ್ಕೊಂಡಂತೆ, ಬಂದು ಬನ್ನಿ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಬನ್ನಿ. ಆಮೇಲೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಎಲ್ಲ ಆಗ್ತದೆ. ಅವ ಸೌಕರ್ಯ ಇದ್ನಲ್ಲ ಅವನು ಅದ ಮನೆಯಾಗನೇ ಹೋಗ್ಕೊಂಡಿರ್ತಾನಲ್ಲ, ಬೆಳಗ್ಗೆ ಎದ್ದು ಒಬ್ರೊಬ್ರು ಮುಖ ದರ್ಶನ ಆಗ್ತದೆ. ಹಾಂ ಅದ ದೇವರಿಚ್ಛಾ ಏನು ಮಾಡಲಿಕ್ಕಾಗ್ತದ, ನನ್ನ ಪ್ರಯತ್ನ ಇಲ್ಲದೆ ನನಗೆಲ್ಲ ಕೊಟ್ಟ, ನೀನು ಪ್ರಯತ್ನ ಮಾಡಿದ ಮೇಲೆ ಕೊಟ್ಟ, ನನ್ನ ಪ್ರಯತ್ನ ಇಲ್ಲದೇ ಎಲ್ಲ ಕೊಟ್ಟ, ಆದ್ದರಿಂದ ಪ್ರಾರಬ್ಧ ಏನಿದೆಯೋ ಅದು ಹಾಗೇ ಆಗ್ತದೆ. ಪುರುಷಾರ್ಥ ನಮ್ಮ ಕೇಳೋಗಿದೆ ಅನ್ನೋದು ನಿಜ, ಆದರೆ ಪುರುಷಾರ್ಥ ಇದೆ ಅಂತಂದರೆ ನಾವು ಪುರುಷಾರ್ಥ ಉಪಯೋಗ ಮಾಡಲಿಕ್ಕಿಲ್ಲ, ಆದರೆ ಕರ್ಮದಲ್ಲಿ ಏನಿದೆ ಸಿಕ್ಕೇ ಸಿಗ್ತದೆ. ನೀನು ಒಂದೆಡೆ ಮಾಡೋಂಗಿಲ್ಲ ಅಂತಂದರೆ, ನೀನು ಕರ್ಮ ಮಾಡೋಂಗಿಲ್ಲ ಅಂದರೆ ಅದೇ ನಿನ್ನ ಪ್ರಾರಬ್ಧ, ಕರ್ಮ ಮಾಡಬಾರದು ಅನ್ನೋದೇ ನಿನ್ನ ಪ್ರಾರಬ್ಧ. ಅವನು ಭಾರಿ ಪ್ರಯತ್ನ ಮಾಡ್ತಾನೆ, ಭಾರಿ ಪ್ರಯತ್ನ ಮಾಡಬೇಕು ಅನ್ನೋದು ಅವನ ಪ್ರಾರಬ್ಧ. ಅನಾಸ್ಟ್ ಭಗವಾನ್ ವಿಲ್ ಗಿವ್ ಯು, ಏನನ್ನು ಬಯಸದೆ ಏನನ್ನು ಪ್ರಾರ್ಥಿಸದೆ ಭಗವಂತ ಕೊಟ್ಬಿಡ್ತಾನೆ, ಪ್ರಾರಬ್ಧ ವಶವಾಗಿಯೇ ಕೊಡ್ತಾನೆ. ಪ್ರಯತ್ನ ಮಾಡಿದರೂ ಕೊಡಲಿಕ್ಕಿಲ್ಲ, ಪ್ರಾರಬ್ಧವಶವಾಗಿ ಸಿಕ್ಕಿರಲಿಕ್ಕಿಲ್ಲ ಅಂತ ಇರಲಿಲ್ಲ. ಎಲ್ಲ ಎಲ್ಲ ಪ್ರಾರಬ್ಧಕ್ಕೆ ಸೇರ್ತದೆ ನೋಡ್ರಿ, ಎಲ್ಲ ಪ್ರಾರಬ್ಧಕ್ಕೆ ಸೇರ್ತದೆ. ಈ ಪ್ರವಚನದ ಭಾಗದಲ್ಲಿ ಈ ಕಥೆ ಸೇರಿಸೋದು ಕೂಡ ಪ್ರಾರಬ್ಧವಶವಾಗಿ ಸೇರ್ತದೆ. ಗೊತ್ತಾಗಲಿಲ್ಲ, ಕೇಳೋ ಪ್ರಾರಬ್ಧ ನಿಮ್ಮದು, ನಾನೇನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ. ಸೊ ಪ್ರಾರಬ್ಧವಶವಾಗಿ ಇವು ನಡೀತಾವೆ, ಅವು ಜನ್ಮವನ್ನು ಎತ್ತರಕ್ಕೆ ಪ್ರವೇಶವಾಗ್ತವೆ. ಇಹ ಜನ್ಮನೀ ಕೃತಂ ತದ್ವಶೇನ ಇತ್ಯೇತತ್ ಯಥಾಶ್ರುತಂ. ಯಥಾಶ್ರುತಂ ಅಂದ್ರೇನು ಹೇಳ್ತಾರೆ, ಯಾದೃಶಂ ಚ ವಿಜ್ಞಾನಂ ಉಪಾರ್ಜಿತಂ ತದ್ ಅನುರೂಪಮೇವ ಶರೀರಂ ಪ್ರತಿಪದ್ಯಂತೆ ಇತ್ಯರ್ಥಃ. ಅವ್ರೇನು ಮಾಡ್ತಾರೆ, ಜ್ಞಾನವನ್ನು ಪಡಿತಿರ್ತಾರೆ ನೋಡಿ, ಜೀವನದೊಳಗೆ ಕರ್ಮನೂ ಮಾಡ್ತಿರ್ತಾರೆ ಜೊತೆಗೆ ಜ್ಞಾನವನ್ನು ಪಡಿತಿರ್ತಾರೆ. ಅವರು ಯಥಾಶ್ರುತಂ, ಅವರು ಎಂತೆಂಥ ಜ್ಞಾನವನ್ನು ಪಡೆದಿದ್ದಾರೆ ಮತ್ತು ಆ ಯಾವ ಭಾವದಿಂದ ಕರ್ಮಗಳನ್ನು ಮಾಡಿದ್ದಾರೆ. ಜ್ಞಾನ ಇದ್ದರೆ ಭಾವ ಇರ್ತದೆ, ಭಾವ ಇದ್ದರೆ ನೀವು ಇಂಗ್ಲೀಷ್ನೋ ಆ್ಯಟಿಟ್ಯೂಡ್ ಅಂತ ಹೇಳ್ತೀರಿ, ಭಾವ ಇದ್ದರೆ ಆ ಭಾವವು ಕರ್ಮದ ಸ್ವರೂಪವನ್ನು ಬದಲಿಸ್ತದೆ, ಕರ್ಮದ ಸ್ವರೂಪವನ್ನು ಬದಲಿಸ್ತದೆ. ಈ ಮೂರು ಮಂದಿ ಕೈಯಲ್ಲಿಯೂ ಕೂಡ ಚಾಕು ಇದೆ. ಯಾರು ಮೂರು ಮಂದಿ, ಒಬ್ಬ ಸೈನಿಕ, ಒಬ್ಬ ಡಾಕ್ಟರ, ಒಬ್ಬ ಕೊಲೆಗಾರ. ಈ ಮೂರು ಜನರ ಕೈಯೊಳಗೂ ಚಾಕು ಇದೆ, ಹೌದೇನಪ್ಪ? ಆ ಮೊದಲನೇ ಅವನು ಚಾಕು ಉಪಯೋಗ ಮಾಡಿದರೆ ಅವನಿಗೆ ನೀವೇನು ಮಾಡ್ತೀರಿ, ವೀರಚಕ್ರ ಪದವಿಯನ್ನು ಕೊಡ್ತೀವಿ, ಅವಾರ್ಡ್ ಕೊಡ್ತೀರಿ, ರಾಷ್ಟ್ರಪತಿಗಳು ಅವನಿಗೆ ಬ್ಯಾಜ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಸಿಗ್ತದೆ. ಡಾಕ್ಟರ್ ಚಾಕು ಹಾಕಿದರೆ 40,000 70,000 ಹಣ ಕೊಟ್ಟು ಏನು ಮಾಡಲಿಕ್ಕಾಗ್ತದೆ ಡಾಕ್ಟ್ರೆ, ನಿಮ್ಮ ಪ್ರಯತ್ನ ನೀವು ಮಾಡಿದ್ರಿ, ಅವ್ನು ಪ್ರಾರ್ಥನೆ ಮುಗಿದಿರ್ತೀನಿ, ಏನು ಮಾಡಲಿಕ್ಕಾಗ್ತದೆ ಅಂಥೇಳಿ ನೀವು ಅವನಿಗೆ ಬೈಯೋದಿಲ್ಲ, ಅವನು ಸ್ತುತಿ ಮಾಡುವವರು ಬರ್ತೀರಿ. ಇವನು ಚಾಕು ಹಾಕಿದರೆ ಕೊಲೆ ಮಾಡಿದ್ದೆ ಆದರೆ ಇವನಿಗೇನು ಜೈಲಿಗೆ ಒಯ್ದು ಹಾಕ್ತೀವಿ, ಮೂರು ಮಂದಿ ಕೈಗಳಿಗೆ ಚಾಕು ಅದನೋ ಇಲ್ಲೋ, ಮೂರು ಮಂದಿನೂ ಚಾಕು ಉಪಯೋಗ ಮಾಡಿದಾರೋ ಇಲ್ಲೋ, ಹಾಗಾದರೆ ಮೂರು ಮಂದಿ ಚಾಕು ಉಪಯೋಗ ಮಾಡಿದರೂ ಕೂಡ ಒಂದೇ ಥರದ ಕರ್ಮವನ್ನು ಅವರು ಮಾಡಿದ್ರು ಕೂಡ ಆ ಒಬ್ಬರಿಗೆ ವೀರ ಪದವಿ ಯಾಕೆ, ಒಬ್ಬರಿಗೆ ಹಣ ಯಾಕೆ, ಒಬ್ಬರಿಗೆ ಜೈಲು ಯಾಕೆ? ಇದಕ್ಕೆ ಲಾದಲ್ಲಿ ಕಾಯ್ದೆಗಳಲ್ಲಿ ಇದಕ್ಕೆ ಮೋಟಿವ್ ಅಂತ ಕರೀತಾರೆ. ವಾಟ್ ಈಸ್ ದಿ ಮೋಟಿವ್? ಕೆಲಸವನ್ನು ಮಾಡುವಾಗ ಆ ಕಾರ್ಯವನ್ನು ಮಾಡುವಾಗ ಅದರ ಹಿಂದೆ ಉದ್ದೇಶ ಏನು ಅಂತ ಕೇಳ್ತಾರೆ. ಆ ಉದ್ದೇಶವನ್ನು ಇಲ್ಲಿ ವಿಜ್ಞಾನ ಅಂತ ಕರೀತಾರೆ. ಆ ಉದ್ದೇಶವನ್ನು ಇಲ್ಲಿ ವಿಜ್ಞಾನ. ಹೌದಾ? ಯಾದೃಶಂ ಚ ವಿಜ್ಞಾನಂ ಉಪಾರ್ಜಿತಂ, ಯಾವ ಪ್ರಕಾರವಾದ ತಿಳುವಳಿಕೆಯನ್ನು ಅವರು ಹೊಂದಿದ್ದಾರೋ ಆ ತಿಳುವಳಿಕೆ ತಕ್ಕಂತೆ ಮನೋಭಾವನ ಬದಲಾಗ್ತದೆ. ಯಾವ ಮನೋಭಾವನ ಬದಲಾಗುತ್ತದೆ ಅನ್ನುವುದರ ಆಶ್ರಯಿಸಿಕೊಂಡು, ಅನ್ನುವುದನ್ನು ಆಧರಿಸಿಕೊಂಡು ಅವರ ಕರ್ಮ ನಿರ್ಧಾರ ಆಗ್ತದೆ. ಹಾಗೆ ಕರ್ಮ ಮಾತ್ರ ನಮ್ಮ ಜನ್ಮವನ್ನು ನಿರ್ಧರಿಸೋದಿಲ್ಲ, ಕರ್ಮದ ಹಿಂದಿರುವಂತಹ ಭಾವವೂ ಕೂಡ ನಮ್ಮ ಜನ್ಮವನ್ನು ನಿರ್ಧರಿಸ್ತದೆ. ವಿಜ್ಞಾನಂ ತದ ಅನುರೂಪವ ಶರೀರಂ ಪ್ರತಿಪದ್ಯಂತೆ ಇತ್ಯರ್ಥ, ಇನ್ನೊಂದು ಶರೀರವು ಅದಕ್ಕೆ ತಕ್ಕದಾಗಿ ಪ್ರಾಪ್ತವಾಗ್ತದೆ. ಯಥಾ ಪ್ರಜ್ಞಂ ಹಿ ಸಂಭವಾಃ ಇತಿ ಶ್ರುತ್ಯಂತರಂ, ಒಂದು ಶ್ರುತಿ ಹೇಳುತ್ತದೆ ಅವರವರ ತಿಳುವಳಿಕೆಗೆ ಅನುಸರಿಸಿಕೊಂಡು, ಅವರವರ ಜ್ಞಾನಕ್ಕೆ ಅನುಸರಿಸಿಕೊಂಡು ಅವರವರಿಗೆ ಜನ್ಮಗಳು ಪ್ರಾಪ್ತವಾಗುತ್ತವೆ ಅಂತ ಒಂದು ಐತ್ತರಿಯ ಆರಣ್ಯಕ ಅಂತ ಅನ್ಕೋತೇನೆ. ಇತಿ ಶ್ರುತ್ಯಂತರಾತ್, ಶ್ರುತ್ಯಂತರಾತ್ ಅಂದರೆ ಬೇರೆ ಶ್ರುತಿಯಲ್ಲಿ ಹೀಗೆ ಹೇಳಿದ್ದಾರೆ. ಯತ್ ಪ್ರತಿಜ್ಞಾತಂ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಇತಿ ತದ್ ಆಹ, ನಾನು ನಿನಗೆ ಹೇಳಿದ್ನಲ್ಲವೋ ಒಂದು ಗೂಢವಾದ ಸೂಕ್ಷ್ಮವಾದ ಪರಬ್ರಹ್ಮ ತತ್ವವನ್ನು ಪ್ರವಕ್ಷ್ಯಾಮಿ ಹೇಳಿಕೊಡುತ್ತೇನೆ ಅಂತ ಹೇಳಿದ್ನಲ್ಲವೋ ಅದನ್ನು ಈಗ ನಾನು ನಿನಗೆ ಹೇಳಿಕೊಡ್ತೇನೆ ಕೇಳು. ಯೈಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾಪ್ತೇತಿ ಕಶ್ಚನ ಈ ತದ್ವೈ ತತ್. ಶಾಂತಿ ಶಾಂತಿ ಶಾಂತಿ.